ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭಿಸುತ್ತಿದ್ದೇವೆ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 kHz. ಈಗ ಸಮಯ 5:30:20. ಈ ಸಂಜೆಯ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳಲು ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ನಾನು ನಿಮ್ಮ ಬಾನುಲಿ ಗೆಳತಿ ಸವಿತಾ ಶಿವಕುಮಾರ್. ನಮ್ಮ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಕೃಷಿ ರಂಗ. ಮೊದಲಿಗೆ ಜಾಹೀರಾತು. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಮಕ್ಕಳಲ್ಲಿ ಅಪೌಷ್ಟಿಕತೆಗೆ ಒಂದು ಕಾರಣ ಜಂತುಹುಳು ಇರಬಹುದು. 1-19 ವರ್ಷದ ಮಕ್ಕಳಿಗೆ 6 ತಿಂಗಳಿಗೊಮ್ಮೆ ಅಂಗನವಾಡಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಆಲ್ಬೆಂಡಾಜೋಲ್ ಮಾತ್ರೆಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ. ರಾಜ್ಯಾದ್ಯಂತ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ 32 ಪೌಷ್ಟಿಕ ಆಹಾರ ಪುನಶ್ಚೇತನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ತೀವ್ರ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಮಕ್ಕಳಿಗೆ ವೈದ್ಯಕೀಯ ಚಿಕಿತ್ಸೆ ಮತ್ತು ಪೌಷ್ಟಿಕ ಆಹಾರ ಉಚಿತ. ಪೌಷ್ಟಿಕ ಆಹಾರ ನೀಡಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಉದ್ದೇಶ ಸುರಕ್ಷಿತ ಪೌಷ್ಟಿಕ ಆಹಾರ ಸೇವನೆಯನ್ನು ಉತ್ತೇಜಿಸುವುದು, ಆಹಾರ ಕರಬೆರಿಕೆಯನ್ನು ತಡೆಯುವುದು, ಕುಡಿಯುವ ನೀರಿನ ಗುಣಮಟ್ಟದ ಸೇವನೆಯನ್ನು ಉತ್ತೇಜಿಸುವುದು. ಈ ಸುರಕ್ಷತಾ ಕ್ರಮಗಳನ್ನು ಶಾಲೆಗಳು, ಕಾರ್ಯಸ್ಥಳ, ಧಾರ್ಮಿಕ ಸ್ಥಳಗಳು, ರೈಲು ಮತ್ತು ಬಸ್ ನಿಲ್ದಾಣ ಹಾಗೂ ಹೋಟೆಲ್ಗಳಲ್ಲಿ ಕಡ್ಡಾಯಗೊಳಿಸುವುದು. ಈ ಮೇಲೆ ತಿಳಿದ ಎಲ್ಲರೂ FSSA ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದೆ. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ಪುತ್ರ ಲೋಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3600 cc ಐತೆ. ನರೇಗಾ ಇಲ್ಲದೇ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಕನಿಷ್ಠ 1-2 ವರ್ಷಗಳವರೆಗೆ ಜಾಮೀನು ರಹಿತ ಕಠಿಣ ಜೈಲು ಶಿಕ್ಷೆ ಅಥವಾ 1 ಲಕ್ಷ ರೂಪಾಯಿ ದಂಡ ಇಲ್ಲವೇ ಮಹಿಳೆಯರನ್ನು ಒಳಗೊಂಡಂತೆ ಎರಡೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಬಾಲ್ಯ ವಿವಾಹ ಕಂಡುಬಂದಲ್ಲಿ ಹತ್ತಿರದ ಬಾಲ್ಯ ವಿವಾಹ ನಿಷೇಧ ಅಧಿಕಾರಿಗಳಾದ ಅಂಗನವಾಡಿ ಮೇಲ್ವಿಚಾರಕಿಯರು, ಮುಖ್ಯೋಪಾಧ್ಯಾಯರು, ಗ್ರಾಮ ಲೆಕ್ಕಿಗರು, ಪಿಡಿಒ, ಸಿಡಿಪಿಒ, ಬಿಇಒ, ವೈದ್ಯಾಧಿಕಾರಿ, ತಹಶೀಲ್ದಾರರು ಇಲ್ಲವೇ ಪೊಲೀಸ್ ಇಲಾಖೆಯ ಯಾವುದೇ ಅಧಿಕಾರಿಗಳನ್ನು ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ಬಾಕಿ ಎಲ್ಲವೂ ಆಮೇಲೆ, ನನ್ನ ಮಾತು ಕೇಳು ಈಗಲೇ. ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಆದ್ರೆ ನಮಗ್ ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದೆಲ್ಲ ಆಮೇಲೆ. ಮೊದಲು LIC. ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸುಧಾರಿತ ಕೃಷಿ ಯಂತ್ರೋಪಕರಣಗಳನ್ನು ಕುರಿತು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸೈಯದ್ ಮಜರ್ ಅಲಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಸೈಯದ್ ಮಜರ್ ಅಲಿ ಅವರೇ. ನಮಸ್ಕಾರ ಸರ್. ಇವತ್ತು ನಾವು ಕೃಷಿಯಲ್ಲಿ ಯಾಂತ್ರೀಕರಣದ ಬಗ್ಗೆ ಹೆಚ್ಚು ಮಾತಾಡ್ತಾ ಇದ್ದೀವಿ. ಹೌದು. ಇದಕ್ಕೆ ಒತ್ತು ಕೊಡೋ ರೀತಿಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕೃಷಿ ಯಂತ್ರಧಾರೆ ಅಂತಂದು ಈ ಬಾಡಿಗೆ ಕೃಷಿ ಉಪಕರಣಗಳ ಕೇಂದ್ರಗಳನ್ನು ತೆರೆದು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಟ್ಟಿದೆ. ಹೌದು. ಈ ನಿಟ್ಟಿನಲ್ಲಿ ನಾವಿವತ್ತು ಈ ಭೂಮಿಯ ಸಿದ್ಧತೆಗೆ ಬಳಸುವಂತಹ ಉಪಕರಣಗಳು, ಬಿತ್ತನೆಗೆ ಬಳಸುವಂತಹ ಯಂತ್ರೋಪಕರಣಗಳು ಮತ್ತು ಈ ಯಂತ್ರ ಬೇಸಾಯಕ್ಕೆ ಬಳಸುವಂತಹ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಆಯ್ತು ಸರ್. ಈಗ ಮುಖ್ಯವಾಗಿ ಈ ಕೃಷಿ ಯಾಂತ್ರೀಕರಣದ ಮಹತ್ವ ಏನು ಅಂತೀರಿ? ನಾವು ಯಾವ್ಯಾವ ಒಂದು ಹಂತದಲ್ಲಿ ಈ ಯಾಂತ್ರೀಕರಣವನ್ನು ಮಾಡ್ಕೋಬಹುದು ಅಂತೀರಿ ಕೃಷಿನಲ್ಲಿ? ಸರ್, ನಿಮಗೆ ಗೊತ್ತಿರೋ ಹಾಗೆ ಕೃಷಿ ನಮ್ಮ ಒಂದು ಭಾರತ ದೇಶದ ಬೆನ್ನೆಲುಬು. ಮೊದಲೇದು ಬಹಳಷ್ಟು ರೈತರು, ಕೇವಲ 80% ಜನ ಇವತ್ತು ಕೃಷಿಯಲ್ಲಿ ಮೊದಲು ಇದ್ರು. ಆದರೆ ಇದು ಬರ್ತಾ ಬರ್ತಾ 55-60% ಬಂದು ಹೇಳ್ತಾ ಇದೆ, ಕಡಿಮೆ ಆಗಿದೆ. ಬಹಳಷ್ಟು ರೈತರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಇದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಇದರಲ್ಲಿ ಮುಖ್ಯವಾದ ಕಾರಣ, ಬಹಳಷ್ಟು ರೈತರು ಕೃಷಿಯನ್ನು ಬಿಟ್ಟು ಒಂದು ಪಟ್ಟಣದ ಕಡೆ ವಲಸೆ ಹೋಗೋದು. ಎರಡನೇದು ಏನಪ್ಪಾ ಅಂದರೆ ಕೃಷಿ ಚಟುವಟಿಕೆಗಳು ಬಹಳ ಒಂದು ಕಷ್ಟಕರವಾಗಿರೋದು, ಶ್ರಮದಾಯಕವಾಗಿರುವುದು. ಮೂರನೇದು, ಏನು ನಮ್ಮ ಕೃಷಿ ನಾವು ಮಾಡ್ತಿದ್ದೀವಿ ಅದರಲ್ಲಿ ಆದಾಯ ಒಂದು ನಾವು ಕಡಿಮೆ ಬರ್ತಾ ಆಗ್ತಾ ಇರೋದು, ಇವೆಲ್ಲ ಕಾರಣಗಳಿಂದ ರೈತರು ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ. ಇದಕ್ಕೆ ಒಂದು ಪರಿಹಾರ ಅಂದರೆ ಒಂದು ಕೃಷಿಯಲ್ಲಿ ನಾವು ಆಧುನೀಕರಣ ಮಾಡ್ಕೋಬಹುದು. ಅಂದರೆ ಕೃಷಿಯಲ್ಲಿ ಯಾಂತ್ರೀಕರಣ ಅನ್ನೋ ಒಂದು ಈ ಒಂದು ಹಂತ ಅಳವಡಿಸ್ಕೊಂಡಿದ್ರೆ ಎಲ್ಲ ಸಮಸ್ಯೆಗಳನ್ನು ಒಂದು ಉತ್ತರವನ್ನು ನಾವು ಇಲ್ಲಿ ಕಂಡುಹಿಡಬಹುದು. ನಾವು ಇದರ ಅನುಕೂಲದ ಬಗ್ಗೆ ಹೇಳಬೇಕಾದ್ರೆ ಯಾಕೆ ಯಾಂತ್ರೀಕರಣಕ್ಕೆ ಹೋಗಿ ರೈತರು ಅಂತ ಹೇಳಬೇಕಂದ್ರೆ, ನಾವು ಮೊದಲದಾಗಿ ಏನು ಕೂಲಿ ಕಾರ್ಮಿಕರ ಸಮಸ್ಯೆ ಇವತ್ತು ನಾವು ಕಾಣ್ತಾ ಇದ್ದೀವಿ ರೈತರಲ್ಲಿ ಈಗ ಚಟುವಟಿಕೆಗಳಲ್ಲಿ, ಅದನ್ನು ನಾವು ಯಾಂತ್ರೀಕರಣದ ಮುಖಾಂತರ ಕಡಿಮೆ ಮಾಡಬಹುದು. ಅಂದ್ರೆ ಕೂಲಿ ವೆಚ್ಚನೂ ಜಾಸ್ತಿ ಆಗಿದೆ, ಕೂಲಿ ಕೆಲಸಗಾರ ಲಭ್ಯತೆನೂ ಕಡಿಮೆ ಆಗಿದೆ. ಹಾಗಾಗಿ ಈಗ ಒಂದು ಮಷೀನ್ ಇಂದ ನೀವು ಏನೆಲ್ಲ ಒಂದು 10 ಜನ ಕೆಲಸ ಮಾಡ್ತಾವ ರೈತರು, ಅವರನ್ನ ಒಂದು ಮಿಷಿನ್ ಇಂದ ನಾವು ಇವತ್ತು ಮಾಡಬಹುದಾಗಿದೆ. ಅಂದ್ರೆ ನಮಗೆ ಅಲ್ಲಿ ಅಷ್ಟು ನಿಮಗೆ ಕೂಲಿ ಕಾರ್ಮಿಕರು ನಮಗೆ ಬಳಕೆಯಲ್ಲಿ ಕಡಿಮೆ ಆಯ್ತು. ಜೊತೆಗೆ ಏನು ವೆಚ್ಚ ತಗಲ್ತಿತ್ತು ಅವರ ಬೇಸಾಯಕ್ಕೆ, ಅದನ್ನು ನಾವು ಇವತ್ತು ಕಡಿಮೆ ಮಾಡಬಹುದು. ಇನ್ನೊಂದು ಮುಖ್ಯವಾಗಿ ಈ ಶ್ರಮ ಇದೆಯಲ್ಲ, ಬಹಳಷ್ಟು ರೈತರು ಶ್ರಮ ಪಡಬೇಕಾಗತ್ತೆ ಕೃಷಿ ಚಟುವಟಿಕೆಗಳಲ್ಲಿ. ಇದು ಆರೋಗ್ಯದ ಮೇಲೆ ಸಮಸ್ಯೆ ಬೀಳಬಹುದು. ಆ ಒಂದು ಸಮಸ್ಯೆಯನ್ನು ನಾವು ಯಾಂತ್ರೀಕರಣದ ಮುಖಾಂತರ ಕೂಡ ನಾವು ಕಡಿಮೆಗೊಳಿಸಬಹುದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಮುಖ್ಯವಾಗಿ ನಾವು ಒಂದು ಮಣ್ಣಿನ ಒಂದು ಆರೋಗ್ಯ ಏನಿದೆಯೋ ಅದನ್ನು ನಾವು ಯಾಂತ್ರೀಕರಣದ ಮುಖಾಂತರ ಕೂಡ ನಾವು ಫಲವತ್ತತೆ ಕೂಡ ಕಾಪಾಡ್ಕೋಬಹುದು. ಹಾಗೂ ಪ್ರಮುಖವಾಗಿ ಒಂದು ಕಡಿಮೆ ಪ್ರದೇಶದಲ್ಲಿ ಹೆಚ್ಚಿನ ಆದಾಯ, ಇದು ಬಹಳ ಮುಖ್ಯ. ಇದು ಕಡಿಮೆ ಪ್ರದೇಶದಲ್ಲಿ ಹೆಚ್ಚಿನ ಆದಾಯವನ್ನು ನಾವು ಯಾಂತ್ರೀಕರಣದ ಮುಖಾಂತರ ಇವತ್ತು ಕೈಗೊಳ್ಳಬಹುದು. ಇದು ಬಹಳಷ್ಟು ರೈತರು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಏನಪ್ಪ ಅಂದ್ರೆ ನಮಗೇನು ಬಹಳಷ್ಟು ಮಷಿನರೀಸ್ ಇದೆ. ಈಗ ರೈತರು ಏನು ಸ್ವತಃ ಖರೀದಿ ಮಾಡಬೇಕು ಅಂತ ಏನಿಲ್ಲ, ತಾವು ಹೇಳ್ದಂಗೆ ಕೃಷಿ ಯಂತ್ರಧಾರಿಗಳಿದಾವೆ. ಕೃಷಿ ಯಂತ್ರಧಾರೆ, ಹೌದು, ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಯಂತ್ರಧಾರೆಯನ್ನು ತೆರವುಗೊಳಿಸಿದೆ. ಇದರ ಮುಖಾಂತರ ಬಾಡಿಗೆ ಮುಖಾಂತರ ತಗೊಂಡು ನೀವು ಕಾರ್ಯವನ್ನು ಮಾಡ್ಕೋಬಹುದು. ಸೊ ಫೈನಲಿ ನಾವೇನು ಹೇಳ್ತೀವಿ ಅಂದ್ರೆ ಕೃಷಿ ಯಂತ್ರೋಪಕರಣ ಉಪಯೋಗದಿಂದ ಕಡಿಮೆ ಒಂದು ಜಾಗದಲ್ಲಿ ಹೆಚ್ಚಿನ ಒಂದು ಆದಾಯವನ್ನು ಸಾಧ್ಯವಾಗುತ್ತೆ. ಒಂದು ಗೊತ್ತಾದ ಪ್ರದೇಶದಲ್ಲಿ ಹೆಚ್ಚು ಆದಾಯ ಪಡೆಯಬಹುದು. ಈಗ ಮುಖ್ಯವಾಗಿ ನಮ್ಮ ಇವತ್ತಿನ ವಿಷಯಕ್ಕೆ ಬಂದರೆ, ಈಗ ನಾವು ಜಮೀನಿನ ಒಂದು ಸಿದ್ಧತೆಗೆ ಬಂದರೆ ಯಾವ್ಯಾವ ಉಳುಮೆ ಉಪಕರಣಗಳು ಇದ್ದಾವೆ ಅಂತೀರಾ ಡಾಕ್ಟರ್ ಸೈಯದ್ ಅವರೇ? ಸರ್, ಈಗ ಬಹಳಷ್ಟು ಕಡೆ ಮಳೆ ಬಿದ್ದಿದೆ, ಸೊ ಹಾಗಾಗಿ ಉಳುಮೆ ಬಹಳ ಮುಖ್ಯ. ಹಾಗೆ ಉಳುಮೆ ಕಾರ್ಯಚಟುವಟಿಕೆಗಳಲ್ಲಿ ಮುಖ್ಯವಾಗಿ ಕಲ್ಟಿವೇಟರ್ನ ಬಳಕೆ ಮಾಡಬೇಕಾಗತ್ತೆ. ಕಲ್ಟಿವೇಟರ್ ಸಾಮಾನ್ಯವಾಗಿ ರೈತರು ಬಳಕೆ ಮಾಡ್ತಾರೆ, ಆದ್ರೂ ಇದು ಬಹಳ ಒಂದು ಮುಖ್ಯವಾದ ಉಪಕರಣ ಕಲ್ಟಿವೇಟರ್. ಅದೇ ರೀತಿ ತಟ್ಟೆ ನೇಗಿಲಿದೆ, ಮತ್ತೆ ಎಂಬಿ ಪ್ಲೋ ಅಂತ ಎಂಬಿ ನೇಗಿಲು ಅಂತಿದೆ, ಮೌಲ್ಡ್ ಬೋರ್ಡ್ ನೇಗಿಲು ಅಂತಿದೆ. ಮತ್ತೆ ಇದ್ರ ಜೊತೆಗೆ ಬಹಳ ಬಹುಪಯೋಗಿ ಒಂದು ರೋಟಾವೇಟರ್, ಇದು ಕೂಡ ಬಹಳ ಒಂದು ಉಪಯೋಗಕರ ಉಪಕರಣ. ಮತ್ತೆ ಒಂದು ಬದುಗಳ ನಿರ್ಮಾಣಕ್ಕೋಸ್ಕರ ರಿಡ್ಜರ್ ಅಂತಿದೆ. ಹಾಗೆ ಮತ್ತೆ ಭೂಮಿ ಸಮತಟ್ಟು ಮಾಡೋದು ಅಂದ್ರೆ ಲ್ಯಾಂಡ್ ಲೆವೆಲರ್, ಇದು ಕೂಡ ಇವತ್ತು ಯಂತ್ರೋಪಕರಣಗಳಲ್ಲಿ ಲಭ್ಯವಾಗಿದೆ. ಇನ್ನು ಅಡ್ವಾನ್ಸ್ ಆಗಿ ಹೇಳಬೇಕಂದ್ರೆ ನಾವು ಸೆನ್ಸರ್ ಆಧಾರಿತ ಲ್ಯಾಂಡ್ ಲೆವೆಲರ್ ಕೂಡ ಇವತ್ತು ಬಳಕೆಯಲ್ಲಿದ್ದಾವೆ. ಇವು ಎಲ್ಲ ಉಳುಮೆ ಕಾರ್ಯದಲ್ಲಿ ನಾವು ಉಪಯೋಗ ಮಾಡಬೇಕಾಗತ್ತೆ. ಇಷ್ಟರ ಮಟ್ಟಿಗೆ ಇವತ್ತು ನಮಗೆ ಉಳುಮೆ ಉಪಕರಣಗಳು ಇದಾವೆ. ಹೌದು, ಈ ಒಂದೊಂದು ಉಪಕರಣಗಳ ಬಗ್ಗೆ ಸ್ವಲ್ಪ ಸರಳವಾಗಿ ಹೇಳ್ತೀರಾ? ಮೊದಲೇದಾಗಿ ಕಲ್ಟಿವೇಟರ್ ಅಥವಾ ಉಳಿ ನೇಗಿಲು ಅಂತ ಹೇಳಿದ್ರಿ, ಇದನ್ನ ಹೇಗೆ ಬಳಸ್ಕೋಬಹುದು ಅಂತೇಳಿ? ಈಗ ಉಳುಮೆ ಉಪಕರಣಗಳದ್ದು ನಾವು ಯಾಕಪ್ಪ ಉಪಕರಣ ಉಪಯೋಗ ಮಾಡ್ಬೇಕಂದ್ರೆ, ಇಲ್ಲಿ ಮುಖ್ಯವಾಗಿ ಉಳುಮೆ ಉಪಕರಣ ಅಂದ್ರೆ ಈಗ ನಾವೇನು ಭೂಮಿ ರೆಡಿ ಮಾಡ್ತೀವೋ ಅದಕ್ಕೆ ಒಂದು ಒಳ್ಳೆ ಬೇಸ್ಮೆಂಟ್ ಹಾಕೋ ಹಾಗೆ, ಯಾವುದೇ ಒಂದು ಮನೆಗೆ ಒಳ್ಳೆ ಬೇಸ್ಮೆಂಟ್ ಎಷ್ಟು ಮುಖ್ಯವೋ ಹಾಗೆ ಉಳುಮೆ ಇವತ್ತು ಬಹಳ ಮುಖ್ಯ. ಹದ ಮಾಡೋದು. ಹಾಗಾಗಿ ಉಳುಮೆ ಚಟುವಟಿಕೆಯಿಂದ ನಿಮಗೆ ಏನು ನಾವು ಬೀಜ ಬಿತ್ತನೆ ಮಾಡ್ತೀವೋ ಅದಕ್ಕೆ ಒಂದು ಒಳ್ಳೆಯ ವಾತಾವರಣ ನಾವು ಕಲಿಸ್ಬೋದು. ಮತ್ತೆ ಇದರ ಜೊತೆಗೆ ಏನು ನಾವು ಹಂಗೆ ಬಂಜೂರು ಜಮೀನು ಬಿಟ್ಟಿರ್ತೀವೋ ಅದರಲ್ಲಿ ಸಾಕಷ್ಟು ಕಸ ಕಡ್ಡಿ ಅಂತವೆಲ್ಲ ಬಿಟ್ಟೋಗಿರ್ತವೆ, ಅದನ್ನು ನಾವು ಈ ಉಳುಮೆ ಉಪಕರಣದಿಂದ ಮಣ್ಣಿನಲ್ಲಿ ಮುಚ್ಚಬಹುದು, ಮಣ್ಣಿನಲ್ಲಿ ಮುಚ್ಚಿ ಅದರ ಒಂದು ಫಲವತ್ತತೆಯನ್ನು ನಾವು ಜಾಸ್ತಿ ಮಾಡಬಹುದು. ಈಗ ಉಪಕರಣಗಳ ಬಗ್ಗೆ ಬಂದರೆ ಉಳಿ ನೇಗಿಲು ಅಂತೀವಿ, ಇದು ಕಲ್ಟಿವೇಟರ್. ಇದು ಸಾಮಾನ್ಯವಾಗಿ ಒಂದು ಗಡಸಾದ ಒಳಪದರಗಳನ್ನು ನಾವು ಸಡಿಲುಗೊಳಿಸೋಕ್ಕೆ ಪ್ಲಸ್ ಏನು ಕಸ ಕಡ್ಡಿ ಇದೆಯೋ ಅದನ್ನು ನಾವು ಮಣ್ಣಲ್ಲಿ ಸೇರಿಸೋಕ್ಕೆ ಇದನ್ನು ಉಪಯೋಗ ಮಾಡ್ತೀವಿ. ಇದು ಟ್ರ್ಯಾಕ್ಟರ್ ಚಾಲಿತ. ಈ ಟ್ರ್ಯಾಕ್ಟರ್ ಚಾಲಿತ ಉಪಕರಣದಿಂದ ನಿಮಗೆ ಇವತ್ತು ಸರಿಸುಮಾರು ಒಂದು ದಿನಕ್ಕೆ 4 ಹೆಕ್ಟೇರ್ ಪ್ರದೇಶ ಅಂದರೆ ಸುಮಾರು 8-10 ಎಕರೆ ಪ್ರದೇಶ ನಾವು ಇವತ್ತು ಈ ಉಪಕರಣದಿಂದ ಉಳುಮೆ ಮಾಡಬಹುದು. ಅದೇ ರೀತಿ ಮುಂದುವರೆದು ತಟ್ಟೆ ನೇಗಿಲು ಅಂತಿದೆ, ಅಂದರೆ ತಟ್ಟೆ ಆಕಾರದ್ದು ಡಿಸ್ಕ್ ಪ್ಲೋ ಅಂತೀವಿ. ಇದು ಕೂಡ ಒಂದು ಆಳವಾದ ಉಳುಮೆ, ಇದು ಆಳವಾದ ಉಳುಮೆ ಅಂದರೆ ಸುಮಾರು 6-10 ಇಂಚ್ ವರೆಗೂ ನಿಮಗೆ ಉಳುಮೆ ಕಾರ್ಯವನ್ನು ಇದರಲ್ಲಿ ಮಾಡಬಹುದು. ಅಂದರೆ ಇದು ಬೇಸಿಕಲಿ ನಿಮಗೆ ಬಹಳಷ್ಟು ಏನಪ್ಪ ಅಂದರೆ ಈಗ ಮಣ್ಣನ್ನು ಮುಚ್ಚಾಕಕ್ಕೆ ಅಂದರೆ ಮತ್ತೆ ಕಸ ಕಡ್ಡಿ ಏನಾದರೂ ಗೊಬ್ಬರ ಏನಾದರೂ ಹಾಕಿದ್ರೆ ನಾವು ಗೊಬ್ಬರದ ಏನಾದರೂ ಗಿಡಗಳು ಹಾಕಿದರೆ ಅದು ಕೂಡ ಈ ಒಂದು ಉಪಕರಣ ಸಾಧ್ಯ. ನಾವು ಮಣ್ಣಲ್ಲಿ ಮುಚ್ಚಾಕಿ ಬೆರೆಸಕ್ಕೆ ಅನುಕೂಲ ಉಪಯೋಗ ಆಗುತ್ತೆ. ಮತ್ತೆ ಈ ಕೆಲವೊಂದು ಈ ಕಳೆಗಳು ಇರ್ತವೆ, ಕರ್ಕೆ ಇಂಥವಕ್ಕೆಲ್ಲ ಗರ್ಕೆ ಅದನ್ನು ಕೂಡ ನಾವು ಉಳುಮೆ ಮಾಡಿ ಐಸ್ ಆರಿಸಿ ನಾಶಪಡಿಸಬಹುದು. ಹೌದು ಹೌದು, ಇದರಿಂದ ಸುಮಾರು 1-2 ಹೆಕ್ಟೇರ್ ಪ್ರದೇಶವನ್ನು ನಾವು ಇವತ್ತು ಸುಮಾರು 5 ಎಕರೆ ಒಂದು ದಿನಕ್ಕೆ ಈ ಉಪಕರಣದಿಂದ ಉಳುಮೆ ಮಾಡಬಹುದು. ಇದನ್ನು ಬಿಟ್ಕೊಂಡ್ರೆ ಇನ್ಯಾವುದಿದೆ? ಇನ್ನು ಡಿಸ್ಕ್ ಹ್ಯಾರೋ ಅಂತಿದೆ. ಡಿಸ್ಕ್ ಹ್ಯಾರೋ ಕೂಡ ಒಂದು ಸಾಮಾನ್ಯ ಜೇಡಿ ಮಣ್ಣು ಇರೋ ಪ್ರದೇಶ ಮತ್ತೆ ಕಪ್ಪು ಮಣ್ಣು ಇರೋ ಪ್ರದೇಶ ಎಲ್ಲಿ ನೇಗಿಲು ಮತ್ತೆ ತಟ್ಟೆ ನೇಗಿಲು ಎಲ್ಲಿ ಬಳಕೆ ಮಾಡಕ್ ಸಾಧ್ಯವಲ್ಲೋ ಅಲ್ಲಿ ಮತ್ತೆ ಹೆಂಟೆಗಳು ಜಾಸ್ತಿ ಇದಾವೆ ಅಂತ ಪ್ರದೇಶಗಳಲ್ಲಿ ಈ ಡಿಸ್ಕ್ ಹ್ಯಾರೋ ಅನ್ನೋ ಪ್ರದೇಶ ನಾವು ಬಳಕೆ ಮಾಡಬಹುದು. ಇದರಿಂದ ಸರಿಸುಮಾರು 1.5 ಹೆಕ್ಟೇರ್ ಪ್ರದೇಶ ಒಂದ್ ದಿನಕ್ಕೆ ನಾವು ಉಳುಮೆ ಮಾಡಬಹುದು. ಇದು ಈ ಡಿಸ್ಕ್ ಹ್ಯಾರೋ ಬಗ್ಗೆ ಆಯ್ತು. ಇನ್ನು MB ನೇಗಿಲು ಅಂತ ಹೇಳಿದ್ರಿ, ಹೌದು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? MB ಪ್ಲೋ ಅಂದರೆ ಇದು ಒಂದು ಆಳವಾದ ಉಳುಮೆ. ಅಂದರೆ ನಾವೆಲ್ಲಿ ಕಲ್ಟಿವೇಟರ್ ಬಳಕೆ ಮಾಡೋಕ್ಕೆ ಸಾಧ್ಯವಲ್ಲೋ ಅಲ್ಲಿ ಒಂದು ಆಳವಾದ ಉಳುಮೆಗೋಸ್ಕರ MB ಪ್ಲೋ ಯೂಸ್ ಮಾಡ್ತೀವಿ. ಜಾಸ್ತಿ ಮಣ್ಣು ಗಟ್ಟಿ ಇದ್ದರೆ ಅಲ್ಲಿ ಮಣ್ಣು ಏರ್ಪೇರು ಮಾಡೋಕ್ಕೆ MB ಪ್ಲೋನ ಯೂಸ್ ಮಾಡ್ತೀವಿ. ಮತ್ತೆ ಏನಾದರೂ ಕಸ ಕಡ್ಡಿ ಅಂದರೆ ಅದನ್ನು ಕೂಡ ಮುಚ್ಚಕ್ಕೆ ಸೇಮ್ ಆ್ಯಸ್ ಇಟ್ ಈಸ್. ಏನು ನಾವೇನು ಬೇರೆ ಒಂದು ಡಿಸ್ಕ್ ಫ್ಯಾರೋ ಯೂಸ್ ಮಾಡ್ತೀವಿ ಅದೇ ಥರ ಕೂಡ MB ನೇಗಿಲು ನಾವು ಒಂದು ಬಳಕೆ ನಾವು ಇಲ್ಲಿ ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ರೋಟೋವೇಟರ್ ಅಂತ. ಹೌದು ಸರ್, ಹೌದು. ಇದರ ಉಪಯೋಗ ಏನು ಅಂತೀರಿ ಸರ್? ಈಗ ರೋಟೋವೇಟರ್ ಬಹಳಷ್ಟು ಪ್ರಚಲಿತಗೊಂಡಿದೆ. ರೋಟೋವೇಟರ್ನ ಸಾಕಷ್ಟು ರೈತರು ಬಳಕೆ ಮಾಡಬೇಕು. ಇದು ಕೂಡ ಒಂದು ಬಾಡಿಗೆ ಆಧಾರಿತ ಕೇಂದ್ರದಲ್ಲಿ ಲಭ್ಯವಾಗಿದೆ. ಈ ರೋಟೋವೇಟರ್ ಒಂದು ಮಲ್ಟಿಪರ್ಪಸ್ ಉಪಕರಣ, ಬಹು ಉಪಯೋಗಿ. ಅಂದರೆ ಇದರಲ್ಲಿ ನಾವು ಉಳುಮೆ ಮಾಡೋದಲ್ಲದೆ ಲ್ಯಾಂಡ್ ಕೂಡ ಲೆವೆಲ್ ಮಾಡ್ಕೊಂಡು ಹೋಗ್ಬೋದು, ಸಮತಟ್ಟ ಕೂಡ ಮಾಡಬಹುದು. ಅಂದರೆ ಈಗ ನಾವೇನು ಕಲ್ಟಿವೇಟರಲ್ಲಿ ಜಾಸ್ತಿ ಮಾಡಿದ್ರೆ ಸಾಮಾನ್ಯವಾಗಿ ನಾವು ಹೆಂಟೆ ಹೊಡಿಬೋದು ಅಷ್ಟೇ, ಆದರೆ ಅಲ್ಲಿ ತಗ್ಗು ಏರುಪೇರು ಆಗೋ ಸಾಧ್ಯತೆಗಳು ಬರ್ತವೆ. ಆದರೆ ರೋಟೋವೇಟರಲ್ಲಿ ಆ ಒಂದು ಸಾಧ್ಯತೆ ಕಡಿಮೆ. ರೋಟೋವೇಟರಲ್ಲಿ ನಾವು ಎಲ್ಲ ಮಣ್ಣನ್ನು ಪುಡಿ ಪುಡಿಯಾಗಿ ಒಂದು ನೆಲ ಸಮ ಮಾಡ್ಬೋದು. ಇದು ಒಂದು ಒಳ್ಳೆ ಬೇಸ್, ಒಳ್ಳೆ ಫೈನ್ ಆಗಿ ನಿಮಗೆ ಅಂದರೆ ಬಹಳ ನೀಟಾಗಿ ತಯಾರಾಗುತ್ತೆ ಜಮೀನು. ಆವಾಗ ನಿಮಗೆ ಬಿತ್ತನೆಗೆ ಬಹಳ ಒಳ್ಳೆ ಹದ ಇರುತ್ತೆ ಮತ್ತು ಒಳ್ಳೆ ನೀರನ್ನು ಚೆನ್ನಾಗಿ ಹಿಡಿದುಕೊಳ್ಳಿ, ನೀರನ್ನು ಕೂಡ ಇದರಲ್ಲಿ ಇದು ತೇವಾಂಶ ಕೂಡ ಸಂರಕ್ಷಣೆ ಆಗುತ್ತೆ ಈ ಒಂದು ಉಪಕರಣದಿಂದ, ರೋಟೋವೇಟರ್ ಅನ್ನೋದು. ಇದು ಸರಿಸುಮಾರು 1-3-4 ಹೆಕ್ಟೇರ್ ಪ್ರದೇಶ ಒಂದು ದಿನಕ್ಕೆ ಮಾಡುತ್ತೆ ಟ್ರ್ಯಾಕ್ಟರ್ ಚಾಲಿತ. ಇದು ಇನ್ನೊಂದು ತಾವು ರಿಡ್ಜರ್ ಅಂತ ಅಂದು, ಇದನ್ನ ಯಾಕಾಗಿ ಬಳಸ್ಕೋಬಹುದು ಅಂತೀರಿ ಸರ್? ರಿಡ್ಜರ್ ಅಲ್ಲಿ ಈಗ ಮೆಣಸಿನ ಗಿಡ, ಟೊಮ್ಯಾಟೊ ಗಿಡ ಇಂಥ ಗಿಡಗಳೆಲ್ಲ ನಾವು ಅದರಲ್ಲಿ ಒಂದು ಬದು ಮಾಡಬೇಕಾಗುತ್ತೆ, ಬದುಗಳ ನಿರ್ಮಾಣ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಈ ರಿಡ್ಜರ್ನ ಬಳಕೆ ಕೂಡ ಮಾಡಬಹುದು. ಈ ರಿಡ್ಜರ್ ಸಹಾಯದಿಂದ ಒಂದು ಬದುಗಳ ನಿರ್ಮಾಣ ಮಾಡಿ ಪಕ್ಕದಲ್ಲಿ ಕಾಲುವೆ ಥರ ಮಾಡಿಕೊಂಡು ಅಲ್ಲಿ ನೀರು ಕೂಡ ಹಾಯಿಸ್ಬೋದು. ಈ ರಿಡ್ಜರ್ ಕೂಡ ಟ್ರ್ಯಾಕ್ಟರ್ ಚಾಲಿತ ಉಪಕರಣ. ತರಕಾರಿ ಬೀಜ ಇಂಥವೆಲ್ಲ ಇಲ್ಲಿ ನಾವು ಹಾಕೋಬಹುದು ಈ ರಿಡ್ಜರ್ ಸಹಾಯದಿಂದ. ಸರಿ, ಸುಮಾರು ಈ ತರಕಾರಿ ಬೆಳೆಗಳನ್ನು ಬೆಳೆಯುವಾಗ ಬದುಗಳು ಮತ್ತು ಕಾಲುವೆಗಳನ್ನು ಮಾಡ್ಕೋಬೇಕಾಗುತ್ತೆ, ಅದಕ್ಕೆ ಅನುಕೂಲ ಆಗುತ್ತೆ, ಅವಾಗ ರಿಡ್ಜರ್ನ ಬಳಕೆ ಮಾಡ್ಕೊಬೋದು ನಾವು. ಸರಿ, ಸುಮಾರು 2 ಹೆಕ್ಟೇರ್ ಪ್ರದೇಶ ಒಂದು ದಿನಕ್ಕೆ ಮಾಡ್ಬೋದು ಇದರಿಂದ ನಾವು ಬದುಗಳು ಮತ್ತು ಹರಿಗಳನ್ನು ಮಾಡ್ಕೋಬಹುದು. ಹೌದು. ಇನ್ನೊಂದು ಈ ಭೂಮಿ ಸಮತಟ್ಟು ಮಾಡೋದಕ್ಕೆ ಏನಾದರೂ ಸುಧಾರಿತ ಉಪಕರಣಗಳಿದ್ದಾವೆ? ಹೌದು ಸರ್, ಈಗ ಲ್ಯಾಂಡ್ ಲೆವೆಲಿಂಗ್ ಭಾಳ ಇಂಪಾರ್ಟೆಂಟ್ ಕೃಷಿಯಲ್ಲಿ. ಯಾವಾಗಲೂ ನೆಲ ಸಮವಾಗಿ ಇದ್ರೇ ಹೆಚ್ಚಾಗಿ ನೀರು ಒಂದು ಕಡೆ ಶೇಖರಣೆ ಇದಾಗಿ ಮಳೆ ಬೀಳುತ್ತೆ, ಮಳೆ ಬಿದ್ದು ಒಂದು ಕಡೆ ಯೂನಿಫಾರ್ಮ್ ಆಗಿ ನೀರು ನಿಮಗೆ ಏನಪ್ಪ ಇನ್ಫಿಲ್ಟ್ರೇಷನ್ ಆಗುತ್ತೆ ಅಂದ್ರೆ ಒಳ್ಳೆ ನೀರು ಎಲ್ಲಾ ಕಡೆ ಸರಿಸು ಇಳಿಯುತ್ತೆ. ಸೊ ಹಾಗಾಗಿ ನೆಲ ಸಮ ಮಾಡೋದು ಬಹಳ ಮುಖ್ಯ ಕಾರ್ಯ ಬಿತ್ತನೆ ಲ್ಯಾಂಡ್ ಲೆವೆಲಿಂಗ್ ಅಲ್ಲಿ. ಇದರಲ್ಲಿ ಎರಡು ರೀತಿಯಾದ ಉಪಕರಣಗಳಿದಾವೆ. ಒಂದು ಮಾಮೂಲಿಯಾಗಿ ಒಂದು ಲ್ಯಾಂಡ್ ಲೆವೆಲರ್ ಬರುತ್ತೆ ಟ್ರ್ಯಾಕ್ಟರ್ ಚಾಲಿತ, ಅದರಲ್ಲಿ ಕೂಡ ನಾವು ಅದರ ಮುಖಾಂತರ ನೆಲ ಸಮ ಮಾಡಬಹುದು. ಮತ್ತೆ ಇನ್ನೊಂದು ಈಗ ಆಧುನಿಕವಾಗಿ ಒಂದು ಸೆನ್ಸಾರ್ ಬೇಸ್ಡ್ ಅಂತ ಮಾಡಿದ್ದಾರೆ. ಅಂದ್ರೆ ಎಲ್ಲೆಲ್ಲ ನಾವು ಮುಂದೆ ವರೆದು ನಾವು ಇರಿಗೇಷನ್ ಅಂತ ಅಂದ್ರೆ ಹನಿ ನೀರಾವರಿ ನಾವು ಅಳವಡಿಸ್ಕೊಳ್ಬೇಕು ಮುಂದೆ ಬೆಳೆಗಳಿಗೆ ಅಂತ ಯೋಚನೆ ಮಾಡ್ಕೊಂಡು ನಾವು ಅಂತ ಏರಿಯಾಗೆ ಈ ಲೇಸರ್ ಚಾಲಿತ ಅಂದ್ರೆ ಬಹಳ ಅಕ್ಯುರೇಟ್ ಆಗಿ ಅಂದ್ರೆ ಬಹಳ ನಿಖರವಾಗಿ ಲ್ಯಾಂಡ್ ಲೆವೆಲ್ಗೆ ಅನ್ನತೀವಿ. ಅದರ ಇದರ ಮುಖಾಂತರ ನಾವು ಒಂದು ಒಳ್ಳೆ ಭೂಮಿಯನ್ನು ಸಮತಟ್ಟು ಮಾಡಬಹುದು. ಸುಮಾರು ಒಂದು 2 ಹೆಕ್ಟರ್ ಪ್ರದೇಶ ಈ ಒಂದು ಉಪಕರಣದಿಂದ ಇವತ್ತು ಮಾಡಬಹುದು ನಾವು. ಅಂದ್ರೆ ಈ ಒಂದು ಲೇಸರ್ ಲೆವೆಲ್ ಲೇಸರ್ ಲ್ಯಾಂಡ್ ಲೆವೆಲರ್ ಅಂದ್ರೆ ಸ್ವಲ್ಪ ವೆಚ್ಚದಾಯಕ ಅಂತಾನೆ ಹೇಳ್ಬೋದು, ಆದ್ರೆ ಇದು ಸ್ವಲ್ಪ ವೆಚ್ಚದಾಯಕ, ಬಹಳ ಕಡಿಮೆ ಒಂದು ಕೇಂದ್ರಗಳಲ್ಲಿ ಲಭ್ಯವಾಗಿದೆ ಇದು ನಮ್ಮ ಕೃಷಿ ಯಂತ್ರದಲ್ಲಿ. ಹೌದು, ಇದು ಮುಖ್ಯವಾಗಿ ನಮ್ಮ ಜಮೀನನ್ನ ತಯಾರು ಮಾಡ್ಕೊಳ್ಳುವಂತ ಯಂತ್ರಗಳ ಬಗ್ಗೆ ಆಯ್ತು, ಉಳುಮೆ ಉಪಕರಣಗಳು. ಇನ್ನ ಬಿತ್ತನೆ ಉಪಕರಣಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ಬಿತ್ತನೆ ಒಂದು ಬಹಳ ಮುಖ್ಯವಾದ ಚಟುವಟಿಕೆ ಸರ್ ಕೃಷಿಯಲ್ಲಿ. ಲ್ಯಾಂಡ್ ಲೆವೆಲಿಂಗ್ ಎಲ್ಲ ಆದ್ಮೇಲೆ, ಉಳುಮೆ ಕಾರ್ಯ ಆದ್ಮೇಲೆ ಬಿತ್ತನೆ ಚಟುವಟಿಕೆಗೆ ನಮಗೆ ಉಪಕರಣಗಳು ಬಹಳಷ್ಟು ಸುಧಾರಿತ ಇವತ್ತು ಬಂದಿದ್ದಾವೆ. ಅಂದ್ರೆ ಒಳ್ಳೆ ಉದ್ದೇಶವನ್ನು ಇಟ್ಕೊಂಡಿರೋ ಉಪಕರಣಗಳು. ಹೌದು, ಬಿತ್ತನೆಯಿಂದ ಮುಖ್ಯವಾಗಿ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ನಮಗೆ ಮುಖ್ಯವಾಗಿ ಉದ್ದೇಶ ಅಂದ್ರೆ ಬೀಜ ಒಳ್ಳೆ ಒಂದು ಮೊಳಕೆ ಬರಬೇಕಾಗುತ್ತೆ. ಆ ಉದ್ದೇಶದಿಂದ ಉಪಕರಣಗಳ ಬಳಕೆ ಇವತ್ತು ಮಾಡಬೇಕು. ಮತ್ತೆ ನಾವೇನು ಬೀಜ ಏನು ಜಾಸ್ತಿ ಏನು ನಾವೇನು ಸಾಂಪ್ರದಾಯಿಕವಾಗಿ ನಾವೇನು ಚೆಲ್ತೀವೋ ಅದನ್ನು ನಾವಿಲ್ಲಿ ಪೋಲಾಗದಂತೆ ತಡಿಬಹುದು ಈ ಉಪಕರಣ ಸಹಾಯದಿಂದ. ಕಡಿಮೆ ಪ್ರಮಾಣದಿಂದ ಬಳಸಬಹುದು. ಮತ್ತೆ ಒಂದು ಆಳವಾದ ಕೂಡ ಬಿತ್ತನೆ ಸರಿಸುಮಾರು ಒಂದು ಯಾವುದೇ ಒಂದು ಬೀಜಕ್ಕೆ ಒಂದು ಒಳ್ಳೆ ಆಳ ಕೊಡಬಹುದು. ಒಂದು ಜಾಸ್ತಿ ಅಂತಂದ್ರೆ 2 ಅಂಗಳದೊಳಗಡೆ ಬಿತ್ತನೆ ಮಾಡ್ಕೋಬೇಕಾಗುತ್ತೆ. ಅದು ಕೂಡ ಒಂದು ಡಿಪೆಂಡ್ ಮಾಡುತ್ತೆ ಯಾವ ತರ ಬೀಜ ಹೆಂಗಿದೆ ಬೀಜ ಇದೆ. ಈಗ ರಾಗಿಗೆ ಸ್ವಲ್ಪ ಮೇಲೆ ಬಿತ್ತನೆ ಆಗುತ್ತೆ, ಈಗ ತೊಗರಿ ಬೇರೆ ಕಾಳಿಗೆ ಸ್ವಲ್ಪ ಆಳದ ಬಿತ್ತನೆ ಬೇಕಾಗುತ್ತೆ. ಅದೇ ರೀತಿ ಇದನ್ನ ನಾವು ಈ ಬಿತ್ತನೆ ಉಪಕರಣದಿಂದ ನಾವು ಅಡ್ಜಸ್ಟ್ಮೆಂಟ್ ಕೂಡ ನಾವು ಮಾಡಬಹುದು. ಮತ್ತೆ ಬಿತ್ತನೆ ಆದ್ಮೇಲೆ ಮಣ್ಣನ್ನು ಸರಿ ಸಮಾನವಾಗಿ ಕೂಡ ಇದರ ಸಹಾಯದಿಂದ ನಾವು ಮುಚ್ಕೊಂಡು ಹೋಗಬಹುದು. ಅದು ಬಹಳ ಮುಖ್ಯ. ಸುಮ್ಮನೆ ಬೀಜ ಹಾಕ್ಬಿಟ್ಟು ಅದಕ್ಕೆ ಸರಿಯಾಗಿ ಮಣ್ಣಿನ ಸಂಪರ್ಕ ಬರಲಿಲ್ಲ ಅಂದ್ರೆ ಮೊಳಕೆನೆ ಹೊಡೆಯಲ್ಲ. ರೈತರು ಫಸ್ಟ್ ಬಿತ್ತನೆ ಮಾಡಿ ಮತ್ತೆ ಇನ್ನೊಂದ್ಸಾರಿ ಎರಡು ಸರಿ ಕೆಲಸ ಆಗುತ್ತೆ. ಆದ್ರೆ ಒಂದ್ರ ಇದ್ರ ಸಹಾಯದಿಂದ ಎರಡು ಒಂದೇ ಸರಿ ಮಾಡಬಹುದು ನಾವು. ಅಂದ್ರೆ ಯಾವ್ಯಾವ ಬಿತ್ತನೆ ಉಪಕರಣಗಳು ಇದಾವೆ ಸಾಧಾರಣವಾಗಿ ನಾವು ಬಳಸ್ಕೊಳ್ಳೋದು ಅಂತ? ಈಗ ಒಂದು ಟ್ರ್ಯಾಕ್ಟರ್ ಚಾಲಿತ ಬೀಜ ಮತ್ತು ಗೊಬ್ಬರ ಸಂಯುಕ್ತ ಕೂರೆಗೆ ಇದೆ, ಅದು ಸ್ವಲ್ಪ ಬಹಳಷ್ಟು ರೈತರಿಗೆ ಪ್ರಚಲಿತ ಆಗಿದೆ, ಇನ್ನ ಆಗ್ಬೇಕಾಗಿದೆ. ಇದನ್ನು ಟ್ರ್ಯಾಕ್ಟರ್ ಚಾಲಿತ ಬೀಜ ಹಾಗೂ ಗೊಬ್ಬರ ಸಂಯುಕ್ತ ಕೂರಿಗೆ ಅಂತ ಸರಿಸುಮಾರು ಒಂದು 13 ವಿವಿಧ ಬೆಳೆಗಳಿಗೆ ಈ ಒಂದು ಉಪಕರಣ ನಾವು ಬಳಕೆ ಮಾಡಬಹುದು. ಇನ್ನ ಮುಖ್ಯವಾಗಿ ರಾಗಿ ಕೂಡ ಈ ಒಂದು ಬಿತ್ತನೆಗೆ ಇದರಲ್ಲಿ ಬಳಕೆ ಅವಕಾಶ ಕೂಡ ಇದೆ. ಇದರಲ್ಲಿ 9 ಮತ್ತು 13 ಈ ತರ ಎರಡು ಮಾದರಿಗಳು ಸಿಗ್ತವೆ. ಸರಿಸುಮಾರು 8-10 ಎಕರೆ ಪ್ರದೇಶ ಒಂದು ದಿನಕ್ಕೆ ಬಿತ್ತನೆ ಮಾಡಬಹುದು. ಸಾಕಷ್ಟು ವೇಗವಾಗಿ ನಾವು ಅಂದ್ರೆ ಟ್ರ್ಯಾಕ್ಟರ್ ಚಾಲಿತ ಉಪಕರಣ ಇದು. ಟ್ರ್ಯಾಕ್ಟರ್ ಚಾಲಿತ ಉಪಕರಣ ಅಂದ್ರೆ ನಮ್ಮಲ್ಲಿ ಸಾಕಷ್ಟು ಆಹಾರದ ಬೆಳೆಗಳನ್ನು ನಾವು ಬಿತ್ತನೆ ಮಾಡ್ಕೋಬಹುದು. ಹೌದು, ರಾಗಿ ತೊಗರಿ ಜೋಳ. ಹೌದು, ಇದರಲ್ಲಿ ಯಾವ್ಯಾವ ಬೀಜ ಇದೆ ಅದಕ್ಕೆ ತಕ್ಕಂತೆ ಕಪ್ಸ್ ಅಂತ ಬರುತ್ತೆ. ಈಗ ರಾಗಿಗೆ ಬೇರೆ ಕಪ್ ಬರುತ್ತೆ, ತೊಗರಿಗೆ ಬೇರೆ ಕಪ್ ಬರುತ್ತೆ. ಸೊ ನಾವು ಯಾವ ಬೆಳೆ ಬಿತ್ತನೆ ಮಾಡ್ತಿದ್ದೇವೋ ಅದಕ್ಕೆ ತಕ್ಕಂತೆ ಆ ಒಂದು ಕಪ್ ಅನ್ನ ಮಾದರಿಯನ್ನು ಚೇಂಜ್ ಮಾಡಿಕೊಂಡು ನೀವು ಕನ್ನಡದಲ್ಲಿ ಸಡ್ಡೆ ಅಂತೀವಲ್ಲ ಸಡ್ಡೆ ಅದನ್ನು ಬದಲಾವಣೆ ಮಾಡಿಕೊಂಡು ಅದ್ರ ಜೊತೆ ಮಾಡಬಹುದು. ಇದು ಕೂಡ ಒಂದು ಬಾಡಿಗೆ ಆಧಾರತೆಯಲ್ಲಿ ಕೂಡ ಲಭ್ಯವಾಗಿದೆ ಕೇಂದ್ರಗಳಲ್ಲಿ ಇದನ್ನು ಬಿಟ್ಕೊಂಡ್ರೆ ಇನ್ಯಾವ ಬಿತ್ತನೆ ಯಂತ್ರ ಇದೆ ಅಂತ? ಇನ್ನು ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ಒಂದು ಸಂಶೋಧನಾತ್ಮಕವಾಗಿ ಒಂದು ಕೈಚಾಲಿತ ಬಿತ್ತನೆ ಉಪಕರಣ ಕೂಡ ಈಗ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಇನ್ನು ಮಾಡ್ತಾ ಇದ್ದೀವಿ. ಇದು ಒಂದು ವರ್ಷ ನಾವು ಮಾಡಿ ಅದರ ಆಲ್ರೆಡಿ ಪರೀಕ್ಷೆಯನ್ನು ಕೂಡ ಮಾಡಿದ್ದೀವಿ. ಸಾಕಷ್ಟು ಒಳ್ಳೆ ಪರಿಣಾಮನೂ ಕೂಡ ಬಂದಿದೆ ಇದರಲ್ಲಿ. ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಉಪಯೋಗವಾಗುವಂಥದ್ದು. ಇಲ್ಲಿ ನಮಗೆ ಅನಿಮಲ್ ಪವರ್ ಅಂದರೆ ಈಗ ಎಲ್ಲಿ ಎತ್ತು ದನ ಎತ್ತು ಎಲ್ಲಿ ಸಿಗಲ್ಲ, ಕಡಿಮೆ ಆಗಿದೆ, ಎಲ್ಲಿ ಎಲ್ಲ ಕಡೆ ಕಡಿಮೆ ಆಗಿಬಿಡಿದೆ, ಮತ್ತು ಅದು ರೇಟ್ ಜಾಸ್ತಿ ಆಗಿದೆ. ಎಲ್ಲಿ ಸಿಗಲ್ವೋ ಅಲ್ಲಿ ರೈತರು ತಾವೇ ಸ್ವಂತವಾಗಿ ಖರೀದಿ ಮಾಡ್ಕೊಂಡು ಇಟ್ಕೊಂಡು ಯಾವಾಗ ಬೇಕೋ ಅವಾಗ ಇದನ್ನು ಬಳಕೆ ಮಾಡಬಹುದು. ಇದರಲ್ಲಿ ನಾವು ಗೊಬ್ಬರ ಮಿಶ್ರಣ ಮಾಡೋಕ್ಕೆ ಇದರಲ್ಲಿ ಅವಕಾಶ ಇಲ್ಲ, ಆದರೆ ಬಿತ್ತನೆ ಬೀಜ ಮಾತ್ರ ಮಾಡಬಹುದು. ಮತ್ತು ಮುಖ್ಯವಾಗಿ ಇದರಲ್ಲಿ ಒಂದು ಸಿರಿಧಾನ್ಯಗಳು ಮಾಡಬಹುದು. ಅಂದ್ರೆ ಈಗ ರಾಗಿ, ನವಣೆ ಮತ್ತೆ ಕೊರಲೆ ಇಂತ ಸಾಮೆ, ಇಂಥ ಒಂದು ಮೂರ್ನಾಲ್ಕು ಸಿರಿಧಾನ್ಯಗಳು ಮಾತ್ರ ಇಲ್ಲಿ ಇದರಲ್ಲಿ ಸಹಾಯದಿಂದ ಬಿತ್ತನೆ ಮಾಡಬಹುದು. ಇದು ಇನ್ನ ಒಂದು 2 ವರ್ಷ ಸಂಶೋಧನೆ ಆಗಿ ಇನ್ನ ಹೊರಬರಬೇಕು, ಬಿಡುಗಡೆ ಆಗತ್ತೆ. ಕೈಚಾಲಿತ ಬಿತ್ತನೆ. ಇನ್ನ ಭತ್ತಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಉಪಕರಣಗಳಿದಾವೆ? ಕರ್ನಾಟಕ ರಾಜ್ಯದಲ್ಲಿ ಮೇಜರ್ ಆಗಿ ಭತ್ತ ಒಂದು ಬೆಳೆ ಇದೆ. ಅದರಲ್ಲಿ ಮುಖ್ಯವಾಗಿ ಯಾಂತ್ರೀಕರಣ ಹೆಚ್ಚಾಗಿರೋದಂದ್ರೆ ಭತ್ತದಲ್ಲೇ, ಭತ್ತದಲ್ಲಿ ಯಾಂತ್ರೀಕರಣ ಹೆಚ್ಚಾಗಿದೆ. ಬೇರೆ ಒಂದು ಬೆಳೆಗಳಿಗೆ ಯಾಂತ್ರೀಕರಣ ಕಡಿಮೆ. ಭತ್ತದಲ್ಲಿ ಸಾಕಷ್ಟು ಉಪಕರಣಗಳ ಲಭ್ಯತೆ ಇದೆ. ಅದರಲ್ಲಿ ಮುಖ್ಯವಾಗಿ ಈಗ ಕೈಚಾಲಿತ ಡ್ರಮ್ ಸೀಡರ್ ಅಂತ, ಕೈಯಿಂದ ನಾವು ಬೀಜವನ್ನು ನಾವು ಬಿತ್ತನೆ ಮಾಡಬಹುದು. ಅಂದರೆ ಇದರಲ್ಲಿ ಒಂದು ಸರಿಸುಮಾರು 8 ಸಾಲಲ್ಲಿ ಭತ್ತವನ್ನು ಬಿತ್ತನೆ ಮಾಡಬಹುದು, ಮತ್ತು ಒಂದು ಮೊಳಕೆ ಹೊಡೆಯುವ ಭತ್ತವನ್ನು ಉಪಯೋಗ ಮಾಡಬೇಕಾಗುತ್ತೆ ನಾವು. ಅಂದ್ರೆ ಕುರುಮೊಳಕೆ ಅಂತೀವಿ, ಕುರುಮೊಳಕೆ ಏನು ಒಂದಿನ ನೆನೆ ಇಟ್ಟು ನಾವು ಏನು ಮೊಳಕೆ ಬರುತ್ತೋ 36 ಗಂಟೆ ಕಟ್ಟಿಟ್ಟು ಕಾವು ಕೊಟ್ಟಾಗ ಅದು ಮೊಳಕೆ ಬರುತ್ತೆ, ಮೊಳಕೆ ಬರುತ್ತೆ. ಅದನ್ನು ಇದರಲ್ಲಿ ಬಳಕೆ ಮಾಡಬಹುದು. ಬಳಕೆ ಮಾಡಿ ಮೊಳಕೆ ಬಹಳ ಉದ್ದನೂ ಇರಬಾರದು, ಕುರುಮೊಳಕೆ ಅಂತಾರಲ್ಲ ಕುರುಮೊಳಕೆ ಆ ತರ ಉದ್ದ ಇದ್ರೆ ಮುರಿದೋಗುವ ಸಾಧ್ಯತೆ ಇರುತ್ತೆ. ಹೌದು ಹೌದು, ಅದನ್ನ ಇಲ್ಲಿ ಇದರಲ್ಲಿ ಬಳಸಬಹುದು. ಸರಿಸುಮಾರು ಡ್ರಮ್ ನಲ್ಲಿ ತುಂಬಿಟ್ಟು ಎಳ್ಕೊಂಡು ಹೋಗಬಹುದು ಕೈಯಿಂದ, ಟ್ರ್ಯಾಕ್ಟರ್ ಮೂಲಕ ಬಳಸಬಹುದಾ? ಟ್ರ್ಯಾಕ್ಟರ್ ಚಾಲಿತ ಇದರಲ್ಲಿ ಇಲ್ಲ, ಯಾಕಂದ್ರೆ ಕೆಸರುಗದ್ದೆ ಆಗಿದ್ರಿಂದ ಟ್ರ್ಯಾಕ್ಟರ್ಗೆ ಅವಕಾಶ ಇಲ್ಲ. ಅದರಲ್ಲಿ ಬೇರೆ ಟ್ರಾನ್ಸ್ಪ್ಲಾಂಟರ್ಸ್ ಅಂತ ಬರ್ತವೆ, ಅದನ್ನ ನಾನು ಹೇಳ್ತೀನಿ ಮುಂದೆ. ಈ ಡ್ರಮ್ ಸೀಡರ್ ಇದು ಕೈಯಿಂದ ಹೇಳ್ಕೊಂಡು ಸಣ್ಣ ರೈತರು ಖರೀದಿ ಮಾಡಿಕೊಂಡು ಕೂಡ ಬಳಕೆ ಮಾಡಬಹುದು. ಸುಮಾರು 8 ಸಾಲು ಬಿತ್ತನೆ ಏಕಕಾಲದಲ್ಲಾಗುತ್ತೆ, ಏಕಕಾಲಕ್ಕೆ. ಮತ್ತೆ ಒಂದ್ ದಿನಕ್ಕೆ 2 ಎಕರೆ ಪ್ರದೇಶ ಅಷ್ಟು ನಾವು ಬಿತ್ತನೆ ಮಾಡಬಹುದು. ಇದು ಒಳ್ಳೆ ಇಳುವರಿ ಕೂಡ ಕಂಡು ಬಂದಿದೆ ಸಂಶೋಧನೆಗಳಲ್ಲಿ. ಇದರಲ್ಲಿ ಬಹಳ ಒಂದು ಒಳ್ಳೆ ಇಳುವರಿ ಕೂಡ ಬಂದಿದೆ. ಮತ್ತೆ ಬಹಳಷ್ಟು ರೈತರು ಕೂಡ ಇದರಲ್ಲಿ ಮಂಡ್ಯ ಆ ಕಡೆ ಎಲ್ಲ ಬಹಳಷ್ಟು ರೈತರು ಉಪಯೋಗ ಕೂಡ ಮಾಡ್ತಾ ಇದಾರೆ ಇದನ್ನ. ಇದು ಡ್ರಮ್ ಸೀಡರ್ ಇದು ಡ್ರಮ್ ಸೀಡರ್ ಅನ್ನೋದು. ಇನ್ನು ನಾಟಿ ಯಂತ್ರಗಳು ಏನಾದ್ರು ಇದಾವೆ, ಸಸಿಗಳು ನಾಟಿ ಮಾಡುವಂತವು? ಹಾಗೆ ಭತ್ತದಲ್ಲಿ ಹೆಚ್ಚಿನ ಪ್ರದೇಶಗಳಲ್ಲಿ ನಾವೇನು ನಾವು ಬಿತ್ತನೆ ಮಾಡಬೇಕು ಆ ಟೈಮಲ್ಲಿ ಡ್ರಮ್ ಸೀಡರ್ ಸಮಯ ಜಾಸ್ತಿ ತಗೊಳಕತ್ತೆ. ಆದ್ದರಿಂದ ಇವತ್ತು ಅಡ್ವಾನ್ಸ್ ಆಗಿ ಟ್ರಾನ್ಸ್ಪ್ಲಾಂಟರ್ಸ್ ಅಂತೀವಿ, ಅಂದರೆ ನಾಟಿ ಮಾಡೋ ಯಂತ್ರಗಳು, ಇವು ಕೂಡ ಒಂದು ಕೇಂದ್ರಗಳಲ್ಲಿ ಸಿಗ್ತವೆ ಬಾಡಿಗೆ ಆಧಾರದಲ್ಲಿ. ಇದರಲ್ಲಿ ನಾವು 2 ರೀತಿಯಾದ ಒಂದು ಟ್ರಾನ್ಸ್ಪ್ಲಾಂಟರ್ಸ್ ನಾವು ನೋಡ್ತೀವಿ. ಒಂದು ನಾವು ಕೈಯಿಂದ ನಾವು ನಡ್ಕೊಂಡೋಗಿ ಟ್ರಾನ್ಸ್ಪ್ಲಾಂಟ್ ಅಂದರೆ ನಾಟಿ ಮಾಡಬಹುದು, ಅಥವಾ ಅದ್ರ ಮೇಲೆ ಟ್ರ್ಯಾಕ್ಟರ್ ಒಂದು ಕೂತ್ಕೊಂಡು ಅದರಲ್ಲಿ ಅಂದ್ರೆ ಒಂದು ಕೂತ್ಕೊಂಡು ಕೂಡ ನೀವು ಚಾಲಿತ ಯಂತ್ರಚಾಲಿತ ತರ ಮಾಡಿಕೊಂಡು ಕೂಡ ಇವತ್ತು ನಾಟಿ ಮಾಡಬಹುದು. ಈಗ ನಾಟಿ ಮಾಡೋದ್ರಲ್ಲಿ ಮುಖ್ಯವಾಗಿ ನಿಮಗೆ 20-25 ದಿವಸದ ಏನು ಸಸಿ ಇರುತ್ತೋ ನಾವೇನು ಒಟ್ಲಾಕಿ ಸಸಿ ಮಾಡ್ಕೊತೀವೋ ಆ ಸಸಿನ ನಾವು ಬಳಕೆ ಮಾಡ್ತೀವಿ. ಇದರಲ್ಲಿ ಇದನ್ನ ಡೈರೆಕ್ಟ್ ಆಗಿ ನಾವು ಚಾಪೆ ಮಡಿ ಫಸ್ಟ್ ಮಾಡಬೇಕಾಗತ್ತೆ, ಆಮೇಲೆ ಇದನ್ನ ಒಂದು ಟ್ರೇ ಅಲ್ಲಿ ಇಡಬೇಕಾಗತ್ತೆ. ಅಂದ್ರೆ 20 ದಿನ ಇಪ್ಪತ್ತೈದು ದಿವಸ ಸಸಿ ಬಳಕೆ ಮಾಡಬೇಕಾಗತ್ತೆ. ಇದರಲ್ಲಿ ಸುಮಾರು 8 ಸಾಲರಷ್ಟು ಒಂದು ಸರಿ ಒಂದು ಇವತ್ತು ಇದರಲ್ಲಿ ಬಿತ್ತನೆ ಮಾಡಬಹುದು, ನಾಟಿ ಆಗತ್ತೆ. ಮತ್ತೆ ಇದರಲ್ಲಿ ಬಹಳ ಒಳ್ಳೆ ರಿಸಲ್ಟ್ಸ್ ಕೂಡ ಬಂದಿದೆ. ಸರಿಸುಮಾರು ಒಂದು ಆದಾಯ ಅಲ್ಲಿ 50%ರಷ್ಟು ಖರ್ಚು ನಮಗೆ ಉಳಿತಾಯ ಈ ಉಪಕರಣದಿಂದ ಇವತ್ತು ಕಂಡು ಬಂದಿದೆ. ಮತ್ತೆ 80%ರಷ್ಟು ನಾವು ಲೇಬರ್ ಸಮಸ್ಯೆ ಅಂದ್ರೆ ಆಳಿನ ಸಮಸ್ಯೆ ಈ ಉಪಕರಣದಿಂದ ನಾವು ಕಡಿಮೆಗೊಳಿಸಬಹುದು ಇದರಲ್ಲಿ. ಇದು ಮುಖ್ಯವಾಗಿ ಭತ್ತದ ನಾಟಿ ಯಂತ್ರ ಅಂತ. ಹೌದು, ನಡೆದುಕೊಂಡು ನಾವು ಬಳಸುವಂತ ನಾಟಿ ಯಂತ್ರನೂ ಇದೆ. ಅದೇ ಸರ್ ನಾನು ಹೇಳಿದ ಸೇಮ್ ಜಸ್ಟ್ ನಾವೇನೇನು ಹೇಳಿದೆ ನಾನು ನಡ್ಕೊಂಡೋಗಿ ನಾವೇನು ಹಿಂದ್ಗಡೆಯಿಂದ ಡೀಸೆಲ್ ಚಾಲಿತ ಅದರಿಂದ ಟ್ರಾನ್ಸ್ಪೋರ್ಟ್ ಮಾಡಬಹುದು. ಇನ್ನ ಮುಂದುವರೆದು ಅದ್ರ ಮೇಲೆ ಇನ್ನೊಂದು ರೈಡಿಂಗ್ ಟೈಪ್ ಅಂತ ಅದ್ರ ಮೇಲೆ ಕುತ್ಕೊಂಡು ಸಹ ಮಾಡಬಹುದು, ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. 2 ರೀತಿಯಾದ ಮಾದರಿ ಇವತ್ತು ಲಭ್ಯವಾಗಿದೆ. ಇನ್ನ ಬೇರೆ ಬೆಳೆಗಳಲ್ಲೂ ಕೂಡ ಏನಾದರೂ ಈ ಸಸಿಗಳನ್ನ ನಾಟಿ ಮಾಡೋ ಯಂತ್ರಗಳಿದಾವೆ, ವಿಶೇಷವಾಗಿ ತರಕಾರಿ ಆಗ್ಬೋದು, ಈ ಒಂದು ಕಬ್ಬು ಆಗ್ಬೋದು ಇದರಲ್ಲಿ? ಹೌದು ಸರ್, ಈಗ IHR ಸಂಸ್ಥೆ, ಭಾರತೀಯ ತೋಟಗಾರಿಕಾ ಸಂಸ್ಥೆ, ಅವ್ರ ಕಡೆಯಿಂದ ಟ್ರ್ಯಾಕ್ಟರ್ ಚಾಲಿತ ಟ್ರಾನ್ಸ್ಪ್ಲಾಂಟರ್ ಅನ್ನೋದು ಒಂದು ಅಭಿವೃದ್ಧಿ ಮಾಡಿದ್ದಾರೆ ಅವರು. ಇದು ಇದರಲ್ಲಿ ನಾವು ಸಸಿ ಅಂದರೆ ಈರುಳ್ಳಿ, ಮೆಣಸಿನಕಾಯಿ, ಟೊಮ್ಯಾಟೊ ಮತ್ತು ಇತರೆ ಸಸಿಗಳನ್ನು ನಾವು ಡೈರೆಕ್ಟ್ಲಿ ನಾಟಿ ಮಾಡಬಹುದು. ಅದು ಸಾಮರ್ಥ್ಯ ಸುಮಾರು 1 ಹೆಕ್ಟೇರ್ ಪ್ರದೇಶ ಒಂದು ದಿನಕ್ಕೆ ಮಾಡುತ್ತದೆ. ಸುಮಾರು 2.5 ಎಕರೆ ಒಂದು ದಿನಕ್ಕೆ ಇದರಲ್ಲಿ ನಾವು ನಾಟಿ ಮಾಡಬಹುದು. ಈ ಕಬ್ಬಿನಲ್ಲೂ ಇದೆಯಾ? ಇದೇ ರೀತಿ ಕಬ್ಬಲ್ಲೂ ಕೂಡ ಈಗ ಬೇರೆ ಕಡೆ ಹೆಚ್ಚಾಗಿ ಮಂಡ್ಯ ಮತ್ತೆ ಬೇರೆ ಪ್ರದೇಶಗಳಲ್ಲಿ ಎಲ್ಲಿ ಕಬ್ಬು ಹೆಚ್ಚಾಗಿ ಬೆಳೀತಾರೋ ಅಲ್ಲೂ ಕೂಡ ಬರೀ ಅದಕ್ಕಂತಾನೆ ಮಾದರಿ ಮಾಡಿ ವಿನ್ಯಾಸಗೊಳಿಸಿದ್ದಾರೆ. ಯಾವುದು ಶುಗರ್ ಕೇನ್ ಟ್ರಾನ್ಸ್ಪ್ಲಾಂಟರ್ ಅಂತೀವಿ, ಶುಗರ್ ಕೇನ್ ನಾಟಿ ಮಾಡೋದು. ಇದರಲ್ಲಿ ಎರಡು ರೀತಿಯಾಗಿ ಇವತ್ತು ನಾಟಿ ಮಾಡುವುದು. ಒಂದು ಏನಪ್ಪ ಅಂದರೆ ಡೈರೆಕ್ಟ್ ನೀವು ಕಬ್ಬನ್ನು ಡೈರೆಕ್ಟ್ ಅದನ್ನು ಒಡ್ಡೋದು, ಒಡ್ಡಿ ಅದರಲ್ಲಿ ಅದೇ ಒಂದು ಕಟ್ ಮಾಡಿಕೊಂಡು ಚಿಪ್ಪನ್ನು ನಾಟಿ ಮಾಡ್ಕೊಂಡು ಹೋಗುತ್ತೆ ಒಂದು ತುಂಡುಗಳನ್ನು. ಇಲ್ಲ ಅಂದರೆ ನೀವು ಚಿಪ್ಪನ್ನು ಸಪರೇಟ್ ತಯಾರು ಮಾಡಿ ಅದಕ್ಕೆ ಹಾಕಬೇಕಾಗತ್ತೆ, ಆ ಚಿಪ್ಪನ್ನು ಅದು ನಾಟಿ ಮಾಡ್ಕೊಂಡು ಹೋಗುತ್ತೆ. ಸರಿ, ಸುಮಾರು 1.5 ಹೆಕ್ಟೇರ್ ಪ್ರದೇಶ ಅಷ್ಟು ನಾವು ಒಂದಿನಕ್ಕೆ ಈ ಒಂದು ಟ್ರಾನ್ಸ್ಪ್ಲಾಂಟರಿಂದ ಅಂದರೆ ನಾಟಿ ಮಾಡಿ ಯಂತ್ರದಿಂದ ಇವತ್ತು ನಾಟಿ ಮಾಡಬಹುದು. ಇವು ಮುಖ್ಯವಾಗಿ ಈ ಒಂದು ನಾಟಿ ಯಂತ್ರಗಳ ಬಗ್ಗೆ ಆಯಿತು. ಹೌದು ಸರ್. ಇನ್ನು ಅಂತರ ಬೇಸಾಯಕ್ಕೆ ಏನಾದರೂ ಉಪಕರಣಗಳಿದ್ದಾವೆ ಸರ್? ಈಗ ಮುಂದುವರೆದು ನಾನು ಹೇಳಿದೆ ಭೂಮಿ ಸಿದ್ಧತೆ, ಮತ್ತೆ ಇದೇ ರೀತಿ ನಾಟಿ ಮಾಡೋದು, ಬಿತ್ತನೆ ಮಾಡೋದು, ಮತ್ತೆ ಬರ್ತಾ ಮುಂದೆ ಅವರದು ಸಾಕಷ್ಟು ಬೆಳೆಗಳಲ್ಲಿ ಕಳೆ ಒಂದು ಸಮಸ್ಯೆ ಬರುತ್ತೆ. ಮತ್ತೆ ಅಂತರ ಬೇಸಾಯ ನಾವು ಮಾಡಬೇಕಾಗುತ್ತೆ, 15-20 ದಿವಸಕ್ಕೊಂದ್ಸರಿ ಯಾವಾಗಲೂ ಕಳೆ ತೆಗಿಬೇಕು. ಆ ಟೈಮಲ್ಲಿ ಲೇಬರ್ ಸಮಸ್ಯೆ ಜಾಸ್ತಿ, ಜೊತೆಗೆ ತೇವಾಂಶದ ಸಂರಕ್ಷಣೆ ಮಾಡ್ಕೋಬೇಕು, ತೇವಾಂಶ ಸಂರಕ್ಷಣೆ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಎಲ್ಲಾ ಒಂದು ಬೆಳೆಯಲ್ಲಿ ಪೋಷಕಾಂಶ ಎಲ್ಲ ತಡೆಯಬಿಡುತ್ತೆ. ಹಾಗಾಗಿ ಈ ಕಳೆ ನಿರ್ವಹಣೆ ಬಹಳ ಮುಖ್ಯವಾದ ಕೆಲಸ. ಇದಕ್ಕೆ ಬಹಳ ಪ್ರಚಲಿತವಾಗಿರೋದಂದ್ರೆ ಸೈಕಲ್ ವೀಡರ್ ಅನ್ನೋದಿದೆ. ಸೈಕಲ್ ವೀಡರ್ ಇದು ಕೈಚಾಲಿತ ಸಾಧನ, ಯಂತ್ರ ಅಲ್ಲ, ಸಾಧನ ಅಂದ್ರೆ ಕೈಚಾಲಿತ, ಈಸಿ ಆರಾಮದಾಯಕವಾಗಿ ಕಳೆ ತೆಗಿತಾ ಹೋಗ್ಬೋದು. ಇದನ್ನ ಎಲ್ಲಾ ರೀತಿಯಾದ ಬೆಳೆಗೆ ನಾವು ಬಳಕೆ ಮಾಡ್ತೀವಿ. ನಾವು ಇದರಲ್ಲಿ ಮುಖ್ಯವಾಗಿ ಸಾಲಿನ ಬೆಳೆ, ನಾವೇನ್ ಸಾಲ್ ಮುಖಾಂತರ ನಾವೇನು ಹಾಕ್ತೀವೋ ಆ ಒಂದು ಬೆಳೆಗಳಿಗೆ ಈ ಸೈಕಲ್ ವೀಡರ್ ಬಳಕೆ ಆಗುತ್ತೆ. ಇಲ್ಲಿ ತರಕಾರಿ ಬೆಳೆ ಇರ್ಬೋದು, ಅಥವಾ ರಾಗಿ ಇರ್ಬೋದು, ತೊಗರಿ ಇರ್ಬೋದು, ಮತ್ತೆ ಹೂವಿನ ಒಂದು ಮಾರಿಗೋಲ್ಡ್ ಅಂತೀವಿ, ಚೆಂಡು ಹೂವು, ಮತ್ತೆ ಮುಖ್ಯವಾಗಿ ಇಲ್ಲಿ ತೆಂಗಳುರುಳಿ, ಈ ಕಡೆ ತೆಂಗಳುರುಳಿ ಅಂತೀವಿ, ಅದಕ್ಕೆ ಇವೆಲ್ಲ ಒಂದು ಬೆಳೆಗಳಿಗೆ ಸಾಲಿನ ಮಧ್ಯೆ ಅಂತರ್ಬೇಸಾನು ಮತ್ತೆ ಕಳೆಯನ್ನು ಈಸಿಯಾಗಿ ಈ ಉಪಕರಣದಿಂದ ನಾವು ಮಾಡಬಹುದು. ಅಂದ್ರೆ ಸೈಕಲ್ ವೀಡರ್ ಮತ್ತೆ ಇದರ ಜೊತೆಗೆ ಇಲ್ಲಿ ಮಣ್ಣನ್ನು ಕೂಡ ನಾವು ಏರ್ ಆಗ್ಬಹುದು ಈ ಉಪಕರಣದಿಂದ ಬುಡಕ್ಕೆ. ಅಂದ್ರೆ ಒಂದು ಬಹುಪಯೋಗಿ ಸಾಧನ ಇದು. ಇದು ಇವತ್ತು ಲಭ್ಯವಾಗಿದೆ ಸೈಕಲ್ ವೀಡರ್ ಅನ್ನೋ ಒಂದು ಸಾಧನ. ಮತ್ತೆ ಇದು ಒಂದಿನಕ್ಕೆ ಸುಮಾರು 1.5-3 ಎಕರೆ ಪ್ರದೇಶ ನಾವು ಇದರಲ್ಲಿ ಮಾಡಬಹುದು, ಕಳೆ ತೆಗೆಯಬಹುದು. ಇದನ್ನು ಬಿಟ್ಕೊಂಡ್ರೆ ಇನ್ಯಾವುದಿದೆ ಅಂತ? ಇದನ್ನ ನಾವು ಭತ್ತಕ್ಕೆ ಉಪಯೋಗ ಮಾಡಕ್ಕಾಗಲ್ಲ ಭತ್ತಕ್ಕಂತ. ಹೌದು, ಸೈಕಲ್ ವೀಡರ್ ಭತ್ತಕ್ಕಂತಾನೆ ಕೋನ ವೀಡರ್ ಅನ್ನೋದು ಒಂದು ಡೆವಲಪ್ ಮಾಡಿದ್ದಾರೆ. ಇದರಲ್ಲಿ ಚಕ್ರ ಒಂದು ಆ ಒಂದು ಗದ್ದೆಗೆ ಸೀಮಿತ ಆಗೋ ತರ ಒಂದು ಚಕ್ರವನ್ನು ಕೂಡ ವಿನ್ಯಾಸ ಕೊಟ್ಟಿದ್ದಾರೆ. ಅದು ಗದ್ದೆದಲ್ಲಿ ಬಳಕೆ ಆಗುತ್ತೆ ಕೋನ ವೀಡರ್ ಅನ್ನೋದು. ಇದರಲ್ಲಿ ಸರಿಸುಮಾರು 1.5 ಎಕರೆ ಪ್ರದೇಶ ಒಂದಿನಕ್ಕೆ ನಾವು ಕಳೆ ತೆಗೆಯಬಹುದು. ಇದನ್ನು ಬಿಟ್ಕೊಂಡ್ರೆ ಯಾವ್ದಿದೆ ಅಂತೇಳಿ? ಮತ್ತೆ ಸರಿಸುಮಾರು ರೈತರಿಗೆ ಎಲ್ಲ ಪರಿಚಯ ಇರುತ್ತೆ. ಅಂದ್ರೆ ನಮಗೆ ಪವರ್ ವೀಡರ್ ಅಂತೀವಿ, ಅಂದ್ರೆ ನಾವೇನು ಪಾರ್ಥೆನಿಯಂ ಗಿಡ ಇರಲಿ, ದೊಡ್ಡ ಏನಾದರೂ ಬದುಗಳ ಮೇಲೆ ಏನಾದರೂ ಗಿಡಗಳು ಬೆಳೆದಿರ್ತಾವಲ್ಲ, ಅಂತವೆಲ್ಲ ಕಟ್ ಮಾಡಕ್ಕೆ ನಾವು ಪವರ್ ವೀಡರ್ ಬಳಸ್ತೀವಿ. ಅದನ್ನ ಕೂಡ ಇವತ್ತು ಕಳೆ ತೆಗೆ ಬಳಕೆ ಮಾಡ್ತೀವಿ. ಮತ್ತೆ ರೋಟರಿ ಟಿಲ್ಲರ್ ಅನ್ನೋದು ಒಂದು ಕೈಚಾಲಿತ, ಅದು ಸ್ವಲ್ಪ ಡೀಸೆಲ್ ಯಂತ್ರಚಾಲಿತ. ಇದನ್ನು ನಾವು ಪಾತಿ ಮಾಡಕ್ಕೆ ಮತ್ತೆ ಒಂದು ಅಂತರದಲ್ಲಿ ಈಗ ಮಾವಿನ ಗಿಡ ಇರಲಿ ಗುಳಿ ಮಾಡೋದಕ್ಕೆ ಅಲ್ಲಿ ಏನಾದರೂ ಕಳೆ ಬೆಳ್ಕೊಂಡ್ಬಿಟ್ರೆ ಅಲ್ಲಿ ತೆಗಿಬಹುದು. ಅಂದ್ರೆ ಕಳೆ ಜೊತೆ ಮತ್ತೆ ಅದನ್ನ ನಾವು ಮಿಶ್ರಣ ಕೂಡ ಮಾಡಬಹುದು ಅಲ್ಲೇ ಮಣ್ಣಲ್ಲೇ. ಇದು ಒಂದು ಬಹುಪಯೋಗಿ ಯಂತ್ರ ರೋಟರಿ ಟಿಲ್ಲರ್ ಅನ್ನೋದು. ಇದು ಬಹಳ ಹೆಚ್ಚಾಗಿ ಒಂದು ಉಪಯೋಗ ಆಗುತ್ತೆ. ಮತ್ತೆ ಇತ್ತೀಚಿನ ದಿನದಲ್ಲಿ ಈ ಯಾಂತ್ರೀಕರಣ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಂತೀರಿ ಸರ್? ಒಂದು ಬಹಳ ಒಂದು ನಾವು ಹೇಳ್ಬೋದು, ನಾವು ಇನ್ನೂ ಒಂದು ಆ ಹಂತಕ್ಕೆ ತಲುಪಿಲ್ಲ ಯಾಂತ್ರೀಕರಣ. ಆದರೆ ಈಗಿನ ಒಂದು ನೀಡ್ ಅಂದರೆ ಈಗ ಅವಶ್ಯಕತೆ ಇದೆ ಯಾಂತ್ರೀಕರಣದ, ನಾವು ಬಹಳ ಅವಶ್ಯಕತೆ ಇದೆ ಮುಂದೆ. ಆದರೆ ನಾವು ಚಿತ್ರಣ ನೋಡಿದ್ರೆ ಇತ್ತೀಚಿನ ಯಾಂತ್ರೀಕರಣದಲ್ಲಿ ನಾವು ಚಿತ್ರಣ ನೋಡಿದ್ರೆ ನಾವು ಉಳುಮೆ ಕಾರ್ಯದಲ್ಲಿ ಕೇವಲ 40% ಮಾತ್ರ ನಾವು ಯಂತ್ರದ ಬಳಕೆ ಮಾಡ್ತೀವಿ. ಸರಿ, 100% ಬರೀ 40% ಭಾಗ ಮಾತ್ರ ಇದೆ ಅಲ್ಲಿ. ಇನ್ನ ಬಹಳಷ್ಟು ನಾವು ಮಾಡೋದಿದೆ. ಮತ್ತೆ ಬಿತ್ತನೆ ಮತ್ತೆ ನಾಟಿಗೆ ಬಂದ್ರೆ ಕೇವಲ 30% ಅಷ್ಟೇ, ಅದು ಕಡಿಮೆ, ಅದು 29% ಅಂತ ಹೇಳುತ್ತೆ 29% ಅಂತ ಒಂದು ಅಂಕಿ ಅಂಶ ಹೇಳುತ್ತೆ. ಅಂದ್ರೆ ಬಹಳ ಕಡಿಮೆ ಆಯ್ತು ಇದು ಬಿತ್ತನೆ ಮತ್ತು ನಾಟಿಯಲ್ಲಿ. ಮತ್ತು ಸಸ್ಯ ಸಂರಕ್ಷಣೆಯಲ್ಲಿ ಇದೇ ರೀತಿ 34% ಅಷ್ಟು ಮಾತ್ರ ಯಂತ್ರಗಳು ಆಗಿದೆಯಂತ್ರಗಳು. ಅದು ಕೂಡ ಇವತ್ತು ಮುಂದುವರಿಬೇಕು ನಾವು ಉಪಕರಣದ ಬಳಕೆ. ಮತ್ತೆ ನೀರಾವರಿ ಕೂಡ ಒಂದು ಯಾಂತ್ರೀಕರಣನೇ ಒಂದು ಇಲ್ಲಿ ಇರಿಗೇಷನ್ ಬಳಕೆ, ಈ ಮಣ್ಣಿನ ನೀರನ್ನ ಒಂದು ಸದ್ಬಳಕೆ ಮಾಡೋದ್ರಲ್ಲಿ ರೈತರು ಹಿಂಜರಿತಾರೆ. ಹೌದು, ಇವತ್ತು ಹನಿ ನೀರಾವರಿ ತುಂತುರು ನೀರಾವರಿ ಎಲ್ಲ ಬಳಸ್ಕೋಬೇಕು ಬಹಳಷ್ಟು. ಹೌದು, ಅಲ್ಲಿ ಕೂಡ ಇಲ್ಲಿ ಅದರ ಬಳಕೆ ಇವತ್ತು ಬಹಳ ಕಡಿಮೆ ಇದೆ. ಇನ್ನು ಜಾಸ್ತಿ ಕಡ 100ಕ್ಕೆ ಕೇವಲ 37% ಮಾತ್ರ ಇವತ್ತು ನೀರಾವರಿಯನ್ನು ಬಳಕೆ ಆಗ್ತಾ ಇದೆ. ಇನ್ನು ಕೊಯ್ಲಿನಲ್ಲಿ ಕೊಯ್ಲು ಮತ್ತು ಒಕ್ಕಣೆ ಯಂತ್ರಗಳು. ಅದು ಕೊಯ್ಲಿನಲ್ಲಿ ಮುಖ್ಯವಾಗಿ ಯಂತ್ರೋಪಕರಣ ಬೇಕೇ ಬೇಕು. ಅದರಲ್ಲಿ ಮತ್ತೆ ರಾಗಿ ಮತ್ತೆ ಗೋಧಿ ಮತ್ತೆ ಭತ್ತ ಇದರಲ್ಲಿ ಶೇಕಡ ಒಂದು 70% ಆಗಿದೆ. ಓಹೋ, ಅಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಅಲ್ಲಿ ಆಗಿದೆ. ಆದ್ರೆ ಇದು ಬೇರೆ ಕ್ರಾಪ್ ಅಲ್ಲಿ ನಾವು ಇಲ್ಲ ಅಂದ್ರೆ ಭತ್ತ ಮತ್ತು ಗೋಧಿನಲ್ಲಿ ಇದೆ. ಆದ್ರೆ ಬೇರೆ ಒಂದು ಬೆಳೆಯಲ್ಲಿ ಅಷ್ಟಿಲ್ಲ. ನಾವು ಕಟಾವು ಮತ್ತು ಒಕ್ಕಣೆ ಯಂತ್ರಗಳೆಲ್ಲ ಬಳಕೆ ಇವತ್ತು ಇಲ್ಲ. ಅದನ್ನ ಕೂಡ ಇವತ್ತು ರೈತರು ಮಾಡಬೇಕಾಗಿದೆ. ಅಂದ್ರೆ ಇವತ್ತು ಹೆಚ್ಚೆಚ್ಚು ಯಾಂತ್ರೀಕರಣದ ಕಡೆ ಹೋದ್ರೆ ನಮ್ಗೆ ಏನು ಇವತ್ತು ಕೆಲಸಗಾರರ ಕೊರತೆ ಇದೆ ಅದನ್ನ ನೀಕೋಬಹುದು. ಹೌದು, ಜೊತೆಗೆ ಇಳುವರಿ ಕೂಡ ಹೆಚ್ಚಾಗುತ್ತೆ. ಸಸಿಗಳ ಸಂಖ್ಯೆಯನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ಳೋದ್ರಿಂದ ಇಳುವರಿ ಕೂಡ ಹೆಚ್ಚಾಗುತ್ತೆ. ಹೌದು ಸರ್, ಹೌದು ಸರ್. ರೈತ ಬಾಂಧವರೇ, ತಮಗೆ ಈ ಸುಧಾರಿತ ಕೃಷಿ ಉಪಕರಣಗಳು ಮತ್ತು ಯಂತ್ರೋಪಕರಣಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಸೈಯದ್ ಮಜರ್ ಅಲಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9986313924. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ: 9986313924. ಮಜರ್ ಅಲಿ ಅವರೇ, ತಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾಹಿತಿಯನ್ನು ಮಾಡಿಕೊಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸುಧಾರಿತ ಕೃಷಿ ಯಂತ್ರೋಪಕರಣಗಳನ್ನು ಕುರಿತು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸೈಯದ್ ಮಜರ್ ಅಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:30 ಅವಲೋಕನ ಪ್ರಸಾರವಾಗುವುದು. ಬರೆದವರು ಬಿಎಂ ಸುನೀತಾ. 6:55 ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಯನ್ನು ಕೇಳಬಹುದು.